ಇರತಕ್ಕಂತಹ ಸಮಸ್ಯೆಗಳನ್ನ ತಜ್ಞರೊಂದಿಗೆ ಚರ್ಚಿಸಿ ಸಮಾಧಾನವನ್ನ ಕಂಡುಕೊಳ್ತಕ್ಕಂತಹ ವೇದಿಕೆಯನ್ನು ಸಹ ಆಕಾಶವಾಣಿ ಕಲ್ಪಿಸ್ತಾ ಬಂದಿದೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಆಕಾಶವಾಣಿ ನಮ್ಮ ಈಗಿನ ಹವಾಮಾನ ವೈಪರೀತ್ಯಗಳ ಬಗ್ಗೆ ಅದಕ್ಕೆ ತೆಗೆದುಕೊಳ್ಬೇಕಾದಂತಹ ಕಾಳಜಿಗಳು, ಹಾಗೇನೆ ಅದಕ್ಕೆ ತಕ್ಕದಾಗಿ ಬೆಳೆಯಬಹುದಾದಂತಹ ಬೆಳೆಗಳು, ಮತ್ತೆ ಮಾರುಕಟ್ಟೆಯ ವಿಚಾರಗಳು, ಮತ್ತೆ ಸರ್ಕಾರಿ ಸಂಸ್ಥೆಗಳ ಮೂಲಕ ಸಿಗ್ತಕ್ಕಂತಹ ಸರ್ಕಾರಿ ಯೋಜನೆಗಳು, ಇವುಗಳೆಲ್ಲದರ ಮಾಹಿತಿಯನ್ನು ಸಹ ರೈತರಿಗೆ ನೀಡ್ತಾ ಬಂದಿದೆ. ಇನ್ನು ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಅನೇಕ ಪ್ರಗತಿಪರ ರೈತರಿದ್ದಾರೆ, ಯಶಸ್ವಿ ರೈತರಿದ್ದಾರೆ. ಆ ರೈತರನ್ನು ಸಹ ಆಕಾಶವಾಣಿ ತನ್ನ ವೇದಿಕೆಗೆ ತಂದು ಅವರೊಂದಿಗೆ ಸಂವಾದನ ಮಾಡತಕ್ಕಂತಹ ಕೆಲಸವನ್ನ ಬಹಳ ನಿರಂತರವಾಗಿ ಮಾಡಿದೆ. ಇದನ್ನ ನಾನು ವಿಶೇಷ ಅಂತ ಹೇಳಿ ಗುರುತಿಸ್ತೇನೆ. ಯಶಸ್ವಿ ರೈತರನ್ನ ಸ್ಟುಡಿಯೋಗೆ ಕರೆ ತರೋದು ಮತ್ತು ಅವರ ಸಾಧನೆ, ಆ ಸಾಧನೆಗೆ ಮುಂಚಿತವಾಗಿ ಅವರು ಎದುರಿಸ್ತಕ್ಕಂತಹ ಸವಾಲುಗಳು, ಅದಕ್ಕೆ ಕಂಡುಕೊಂಡಂತಹ ಪರಿಹಾರಗಳು, ಮತ್ತೆ ಅವರು ಕಂಡುಕೊಂಡಂತಹ ಮಾರುಕಟ್ಟೆ ಸಾಧ್ಯತೆಗಳು, ಇವುಗಳನ್ನೆಲ್ಲ ಚರ್ಚೆ ಮಾಡಿ ಈ ಭಾಗದ ರೈತರಿಗೆ ಮತ್ತೆ ಅದರಲ್ಲಿ ಆಸಕ್ತಿ ಇರತಕ್ಕಂಥ ರೈತರಿಗೆ ಅದರ ಬಗ್ಗೆ ಒಲವು ಮೂಡುವಂತೆ ಮಾಡುವ ಕೆಲಸವನ್ನು ಸಹ ಆಕಾಶವಾಣಿ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅಂತಹ ವಿಚಾರಗಳು ಹೆಚ್ಚು ಜನರನ್ನ ಸೆಳಿತಾ ಇದ್ದಾವೆ. ಅಂತಹ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥ ಅನೇಕ ರೈತರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಇದ್ದಾರೆ. ಅಂಥವರ ಜೊತೆಯ ಈ ಸಂದರ್ಶನಗಳು ಹೆಚ್ಚು ಜನರನ್ನು ತಲುಪಿವೆ ಮತ್ತು ಅವರು ಇನ್ನಷ್ಟು ಜನರನ್ನ ಮುಟ್ಟುವ ಸಾಧ್ಯತೆಗಳು ಈ ಸಂದರ್ಶನ ಮೂಲಕ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರ ಜೊತೆಯಲ್ಲಿ ಬಳ್ಳಾರಿ ಜಿಲ್ಲೆ ನಾವು ಈ ಪಶುಪಾಲನಾ ಪದ್ಧತಿಗಳಿಗೆ ಬಂದಾಗ ಬಹಳ ಮುಖ್ಯವಾಗಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಹೆಸರುವಾಸಿಯಾದಂತಹ ಜಿಲ್ಲೆ ಈ ಅಖಂಡ ಬಳ್ಳಾರಿ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕುರಿಗಳಿರ್ತಕ್ಕಂತಹ ಜಿಲ್ಲೆಗಳಂದ್ರೆ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳು. ಅಂದರೆ ಸಾಂಪ್ರದಾಯಿಕವಾಗಿ ಕುರಿ ಸಾಕಾಣಿಕೆಯನ್ನ ಮಾಡ್ತಕ್ಕಂತಹ ಸ್ಥಳ ಇದು. ಕಾರಣ ಇಲ್ಲಿಯ ವಾತಾವರಣ ಮತ್ತೆ ಇಲ್ಲಿರ್ತಕ್ಕಂತಹ ರೈತರು, ಅತಿ ಸಣ್ಣ ರೈತರು ಸುಲಭವಾಗಿ ಮಾಡಬಹುದಾದಂತಹ ಕಸಬುದಾರಿಕೆ ಅಂತ ಹೇಳಿದ್ರೆ ಅದು ಕುರಿ ಸಾಕಾಣಿಕೆ. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಕುರಿ ಸಾಕಾಣಿಕೆಯ ಜೊತೆಯಲ್ಲಿ ಈ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಅನೇಕ ಜನ ಯುವಕರಿದ್ದಾರೆ. ರೈತ ಯುವಕರು ಅಥವಾ ನಿರುದ್ಯೋಗ ಯುವಕರು ಈ ಸ್ಟಾಲ್ ಫೀಡಿಂಗ್ ಪದ್ಧತಿಯಲ್ಲಿ ತಮ್ಮ ಬದುಕು ಕಟ್ಕೊಂಡವ್ರಂಥವ್ರಿದ್ದಾರೆ. ಅಂಥವರಿಗೂ ಸಹ ತಜ್ಞರ ಮೂಲಕ ಮಾಹಿತಿಯನ್ನು ಕೊಡಿಸ್ತಕ್ಕಂತಹ ಕೆಲಸವನ್ನು ಆಕಾಶವಾಣಿ ಮಾಡಿದೆ. ಅನೇಕ ಫೋನಿನ ನೇರ ಕಾರ್ಯಕ್ರಮಗಳನ್ನು ಸಹ ಮಾಡಿದೆ. ಇದರಿಂದ ಅನೇಕ ರೈತರು ತಜ್ಞರ ಒಂದು ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಹಾಗೇನೆ ತಜ್ಞರಿಗೂ ಸಹ ತನ್ನ ಸುತ್ತಮುತ್ತಲಿರ್ತಕ್ಕಂತಹ ಯಶಸ್ವಿ ರೈತರ ಬಗ್ಗೆ ತಿಳಿದಾಗ ಅವ್ರ ಜೊತೆಯಲ್ಲಿ ಒಂದು ಒಡನಾಟವನ್ನ ಹೊಂದಲಿಕ್ಕೆ, ಅದರ ಜೊತೆಯಲ್ಲಿ ತಮ್ಮ ಜ್ಞಾನದ ವಿಸ್ತಾರವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿಕ್ಕೆ ಸಹ ಸಹಾಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆಕಾಶವಾಣಿ ಇದೇ ರೀತಿ ರೈತರಿಗೆ ಬೇಕಾದಂತಹ ವಿಚಾರಗಳ ಬಗ್ಗೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸ್ತಾ ಇರಲಿ. ಇದರಿಂದ ರೈತರು ಹೆಚ್ಚು ಹೆಚ್ಚು ಉಪಯೋಗವನ್ನ ಪಡೀಲಿ ಅಂತ ಆಶಿಸ್ತಾ ತಮ್ಮ ಎಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಿಸಾನ್ ವಾಣಿ ಗ್ರಾಮಾಂತರ ರಂಗ ಕೇಳುತ್ತಿರುವ ಎಲ್ಲ ರೈತ ಮಿತ್ರರಿಗೂ ನಿಮ್ಮ ರೈತ ಮಿತ್ರ ಸೋಮಣ್ಣ ಗೋನಾಳ್ ಮಾಡುವ ನಮಸ್ಕಾರಗಳು. ನಾನು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆಯ ಚುಲಕಮುಖಿಯಿಂದ ಮಾತನಾಡುತ್ತಿದ್ದೇನೆ. ಕಿಸಾನ್ ವಾಣಿ ಗ್ರಾಮಾಂತರ ರಂಗದಲ್ಲಿ ಬರುವ ಸುಮಾರು ವರ್ಷಗಳಿಂದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೇನೆ. ನಾನು ಇದರಲ್ಲಿ ಬರುವ ರೈತರಿಗಾಗಿ ಅನುಕೂಲಕರ ವಿಷಯಗಳನ್ನು, ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣಿನಿಂದ ಆಗುವ ಉಪಯೋಗಗಳು ಮತ್ತು ಮಣ್ಣು ಪರೀಕ್ಷೆಯಿಂದ ಆಗುವ ಉಪಯೋಗಗಳು, ಮಣ್ಣಿನಲ್ಲಿ ಯಾವ ಬೆಳೆ ಬೆಳೆದರೆ ಯಾವುದು ಸೂಕ್ತ ಎಂಬುದರ ಚರ್ಚೆ ಮತ್ತು ಪರಿಹಾರ, ಮಣ್ಣಿನ ಆರೋಗ್ಯ ಗುಣಲಕ್ಷಣಗಳು, ಮಣ್ಣಿನ ಸಂರಕ್ಷಣೆ, ಹೀಗೆ ಹಲವಾರು ವಿಷಯಗಳನ್ನು ರೈತರಿಗಾಗಿ ಈ ಮೂಲಕ ಕಾರ್ಯಕ್ರಮವನ್ನು ಮಾಡಲಾಗಿರ್ತಕ್ಕಂತ ಈ ಕಾರ್ಯಕ್ರಮವು ತುಂಬಾ ಉಪಯುಕ್ತ ಆಗಿರ್ತಕ್ಕಂಥದ್ದು ನನಗೆ ಖುಷಿ ತಂದಿದೆ. ಇದರಲ್ಲಿ ಸುಮಾರು ಕೃಷಿಗೆ ಸಂಬಂಧಪಟ್ಟಂತಹ ಕೃಷಿ ಹಾಡುಗಳು, ಆಮೇಲೆ ಜಯಂತಿ ಪದಗಳು ಮುಂತಾದ ಮನೋರಂಜನೆ ರೈತರಿಗಾಗಿ ಮನೋರಂಜನೆ ಮತ್ತು ಜ್ಞಾನ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳು ಇದರಲ್ಲಿ ಚರ್ಚೆ ಆಗುತ್ತೆ ಮತ್ತು ಕಾರ್ಯಕ್ರಮದಲ್ಲಿ ಸುಂದರವಾಗಿ ಮೂಡಿ ಬರುತ್ತವೆ. ನಾನು ಹೀಗೆ ಹಲವಾರು ವರ್ಷಗಳಿಂದ ರೈತರಿಗಾಗಿ ನಾನು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇನೆ. ತುಂಬಾ ಉಪಯುಕ್ತಕರವಾಗಿರ್ತಕ್ಕಂತಹ ಕಾರ್ಯಕ್ರಮವು ನನಗೆ, ನಾನು ಸುಮಾರು ವರ್ಷಗಳಿಂದ ರೇಡಿಯೋ ಮೂಲಕ ಮಾಹಿತಿ ಪಡೆದು ನನ್ನ ಹೊಲದಲ್ಲಿ ತೊಗರಿ ಬೆಳೆಯಲು ಪ್ರಾರಂಭಿಸಿದ್ದೇನೆ. ತೊಗರಿ ಬೆಳೆಯಲ್ಲಿ ಬರುವ ಕೀಟಬಾಧೆಗಳು ಪ್ರಾರಂಭದಲ್ಲಿ ಯಾವ ಕ್ರಮ ತೆಗೆದುಕೊಳ್ಳಬೇಕು, ಮತ್ತು ಹೂ ಬಿಡುವ ಹಂತದಲ್ಲಿ ಯಾವ ಕ್ರಮ ತೆಗೆದುಕೊಳ್ಳಬೇಕು, ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಸಮಗ್ರ ಮಾಹಿತಿಗಳನ್ನು ಪಡೆದು ನಾನು ನನ್ನ ಜಮೀನಿನಲ್ಲಿ ಸುಮಾರು 2 ಎಕರೆ ತೊಗರಿ ಬೆಳೆಯಲು ಪ್ರಾರಂಭಿಸಿದ್ದೇನೆ ಸುಮಾರು ವರ್ಷಗಳಿಂದ. ಹೀಗೆ ನಾನು ತೊಗರಿ ಬೆಳೆ ಬೆಳೆಯುವುದರಲ್ಲಿ ಯಶಸ್ವಿಯಾಗಿದ್ದೇನೆ. ಈಗ ನಾನು 2 ಎಕರೆಯಲ್ಲಿ 1 ಎಕರೆಗೆ ಸುಮಾರು 6-6.5 ಕ್ವಿಂಟಾಲ್ ತೊಗರಿ ಬೆಳೆಯಲು ಪ್ರಾರಂಭಿಸಿದ್ದೇನೆ. ಈ ಕೀಟಬಾಧೆಯನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಮತ್ತು ಹೊಲದ ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಹೀಗೆ ಹಲವಾರು ಮಾಹಿತಿಗಳನ್ನು ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ಮಾಹಿತಿ ಪಡೆಯುವುದರ ಮೂಲಕ ನಾನು ಯಶಸ್ವಿಯಾಗಿದ್ದೇನೆ ಎಂದು ಈ ಮೂಲಕ ನಿಮಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಆಕಾಶವಾಣಿಗೆ ಸಲ್ಲಿಸುತ್ತಾ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನಮಸ್ಕಾರ, ನಾನು ಪ್ರಭು ಸೊಪ್ಪಿನ್, ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕಿನ ಕೊಂಬಳಿ ಗ್ರಾಮದ ರೈತ ಹಾಗೂ ಕನ್ನಡ ಪ್ರಾಧ್ಯಾಪಕನಾಗಿದ್ದೇನೆ. ಆಕಾಶವಾಣಿ ಶ್ರೋತೃಗಳಿಗೆ ಹಾಗೂ ನಾಡಿನ ಎಲ್ಲ ರೈತ ಬಂಧುಗಳಿಗೆ ರೇಡಿಯೋ ರೈತ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ರೇಡಿಯೋದಲ್ಲಿ ಪ್ರಚಾರವಾಗುತ್ತಿರುವ ಗ್ರಾಮಾಂತರಂಗ ರೈತರ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಅದ್ಭುತ ಕಾರ್ಯಕ್ರಮ ಇವತ್ತು. ರೇಡಿಯೋ ಭಾಳ ಬಹುತೇಕ ಡಿಜಿಟಲ್ ಆಗಿರೋದ್ರಿಂದ ನಾವು ಎಲ್ಲೆಲ್ಲಿ ಇರ್ತೇವೆ ಅಲ್ಲೆಲ್ಲೇ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳಬಹುದಾಗಿದೆ. ಅದ್ಭುತ ತಂತ್ರಜ್ಞಾನಗಳನ್ನು ಬಳಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ರೈತ ದಿನಾಚರಣೆ ಆಗಿರೋದ್ರಿಂದ ರೈತರ ವೈವಿಧ್ಯಮಯವಾದಂಥ ಬೆಳೆಗಳನ್ನು ಬೆಳೆಯುವ ಮತ್ತು ವಿಶಿಷ್ಟ ಜ್ಞಾನದಿಂದ ಬಹಳ ಕಡಿಮೆ ವೆಚ್ಚದಲ್ಲಿ ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ಕಾಲಘಟ್ಟದಲ್ಲಿ ಬೆಳಿಬಹುದು ಅನ್ನೋದನ್ನು ಪರಿಚಯ ಮಾಡ್ತಕ್ಕಂಥ ಅದ್ಭುತ ಕಾರ್ಯಕ್ರಮ ಆಕಾಶವಾಣಿಯಿಂದ ನಡೀತಾ ಇದೆ. ಬೇಸಾಯ, ವಿಶೇಷವಾಗಿ ಮಿಶ್ರ ಬೇಸಾಯ, ನಾವೆಲ್ಲ ಸಾಂಪ್ರದಾಯಿಕ ಬೇಸಾಯದಿಂದಾಗಿ ಬೇಸತ್ತೋಗಿರ್ತಕ್ಕಂಥದ್ದು, ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಮಿಶ್ರ ಬೇಸಾಯ ಪದ್ಧತಿಯನ್ನು ಹೇಗೆ ಮಾಡಬಹುದು, ಹೇಗೆ ಲಾಭದಾಯಕವಾಗಿ ಮಾಡಿಕೊಳ್ಬಹುದು, ಆಮೇಲೆ ಸಾವಯವ ಬೇಸಾಯ ಪದ್ಧತಿ ಇತ್ತೀಚೆಗೆ ಹೆಚ್ಚು ಪ್ರಚಲಿತಕ್ಕೆ ಬಂದಿರತಕ್ಕಂಥದ್ದು, ಹೆಚ್ಚು ರೈತರು ಅದನ್ನು ಮಾಡ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿಯಿಂದ ಕೇಳಿ ನಾನು ಕೂಡ ಪ್ರಭಾವಿತನಾಗಿರ್ತಕ್ಕಂಥದ್ದು. ಈ ಆಧುನಿಕ ತಂತ್ರಜ್ಞಾನದ ನೀರಾವರಿ ಪದ್ಧತಿಯನ್ನು ಬಳಸ್ಕೊಳ್ಬೇಕು. ಇವತ್ತು ಹೆಚ್ಚೆಚ್ಚು ನೀರನ್ನು ಬಳಸೋದ್ರಿಂದ ಭಾಳ ಕಡಿಮೆ ನೀರನ್ನು ಬಳಸಿ ಅಧಿಕ ಲಾಭ ಬೆಳೀತಕ್ಕಂಥ ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳನ್ನು ನಾವು ಬೆಳಿಬಹುದಾಗಿದೆ. ವಿಶೇಷವಾಗಿ ನನಗೆ ಬಹಳ ಅಭಿನಂದನೆಗಳನ್ನ ತಿಳಿಸ್ಬೇಕು ರೇಡಿಯೋ ಸಿಬ್ಬಂದಿಗೆ. ಅಂತ ಕೃಷಿಯೊಳಗೆ ಸಾಧನೆಯನ್ನ ಮಾಡಿರ್ತಕ್ಕಂಥ, ಕಡಿಮೆ ವೆಚ್ಚದಲ್ಲಿ ಅತ್ಯಧಿಕ ಲಾಭ ಮಾಡ್ತಕ್ಕಂಥ ಕೃಷಿಕರನ್ನ, ಕೃಷಿ ಭೂಮಿಯಲ್ಲೇ ಆ ರೈತರನ್ನ ಕಂಡು ಅವರ ಜೊತೆಗೆ ಸಂದರ್ಶನ ಮಾಡಿ ಆ ಬೆಳೆಗಳನ್ನ ಕಣ್ಣಾರೆ ಕಂಡು ಅವರಿಂದ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡು ಬಂದು ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಯವರು. ನಾನಂತರೂ ವಿಶೇಷವಾಗಿ ಆ ಎಲ್ಲ ಸಿಬ್ಬಂದಿಗಳಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ರೇಡಿಯೋ ಡಿಜಿಟಲ್ ಆಗಿರೋದ್ರಿಂದ ಇದನ್ನೆಲ್ಲ ನಾವು ಪಡ್ಕೊಳ್ಬೇಕು ಅಂದರೆ ರೈತರು ಹೆಚ್ಚೆಚ್ಚು ರೈತರ ಕಾರ್ಯಕ್ರಮಗಳನ್ನು ಆಲಿಸಿ ಅದರಿಂದ ಪ್ರಭಾವಿತರಾಗಿ ನಾವು ಬೆಳೆಗಳನ್ನು ಬೆಳಿಬೋದು. ಅಂಥದ್ರೊಳಗೆ ನಾನು ಕೂಡ ಒಬ್ಬನು. ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಕಡಿಮೆ ನೀರನ್ನು ಬಳಸಿ ಅಧಿಕ ಲಾಭವನ್ನು ತೆಳಿತಕ್ಕಂಥ ರೈತನಾಗಿದ್ದೇನೆ. ರೈತರ ಅಭಿವೃದ್ಧಿಗೆ ಸಿಬ್ಬಂದಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಅಭಿನಂದಿಸ್ತೇನೆ. ಆಮೇಲೆ ಕೃಷಿ ಇಲಾಖೆಯ ವಿಜ್ಞಾನಿಗಳಿಂದ, ಕೃಷಿ ಇಲಾಖೆಯ ಅಧಿಕಾರಿಗಳಿಂದ, ತೋಟಗಾರಿಕಾ ಇಲಾಖೆಗಳಿಂದ ಅಥವಾ ಆ ಅಧಿಕಾರಿಗಳಿಂದ ಅನೇಕ ಮಾಹಿತಿಗಳನ್ನು, ಯಾವ್ಯಾವ ಕೀಟಬಾಧೆಗಳಿಗೆ, ಯಾವ್ಯಾವ ರೋಗಗಳಿಗೆ ಎಂತೆಂಥ ಔಷಧಿಗಳನ್ನು ಅಥವಾ ಯಾವ್ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಬೆಸ್ಟ್ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಆಮೇಲೆ ಕೇಂದ್ರ ಸರ್ಕಾರದ, ಕರ್ನಾಟಕ ಸರ್ಕಾರದ ಅನೇಕ ಕೃಷಿಪರ, ಕೃಷಿಯ ಏಳಿಗೆಗೋಸ್ಕರ, ರೈತರ ಏಳಿಗೆಗೋಸ್ಕರ ಇರ್ತಕ್ಕಂಥ ಯೋಜನೆಗಳನ್ನು ಬಹಳ ಈಸಿಯಾಗಿ ಹೆಂಗೆ ಅವನ್ನ ಪಡ್ಕೊಳ್ಬೋದು, ಅದಕ್ಕೆ ದಾರಿ ಏನು ಅಂತಂದು ಸರಳವಾಗಿ ಆಯಾ ಇಲಾಖೆ ಅಧಿಕಾರಿಗಳಿಂದ ಅವರು ಪಡ್ತಕ್ಕಂಥದ್ದು ಇದೆ. ಬಿಡುವು ಮಾಡಿಕೊಂಡೇ ಈ ಕಾರ್ಯಕ್ರಮಗಳನ್ನು ಕೇಳ್ತಕ್ಕಂಥ ನಾನು ಯಾವತ್ತೂ ಮಾಡಿಕೊಂಡು ಬಂದಿದ್ದೇನೆ. ಕೃಷಿ ದಂಪತಿಗಳನ್ನ ಪರಿಚಯ ಮಾಡತಕ್ಕಂಥದ್ದು. ಕೃಷಿ ದಂಪತಿಗಳನ್ನ ಪರಿಚಯ ಮಾಡಿ ಅವರು ಒಂದ ಪ್ರೇರಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಎಷ್ಟೋ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರೈತರಿಗೆ ವಿಶೇಷ ಮಾಹಿತಿ ನೀಡ್ತಕ್ಕಂಥ ಮಾಧ್ಯಮ ರೇಡಿಯೋ ಅಂತ ಆಗಿದೆ. ನಾವೆಲ್ಲೆಲ್ಲೋ ಭಾಷಣ ಕೇಳ್ತೇವೆ, ಏನು ವೇದಿಕೆ ಮೇಲೆ ರೈತರೆಲ್ಲರೂ ದೇಶದ ಬೆನ್ನೆಲುಬು ಬರೀ ವೇದಿಕೆಯಲ್ಲಿ ಮಾತಾಡಕ್ಕಂತ ಕೆಲಸ ಆಗ್ತಾ ಇದೆ. ಆದ್ರೆ ಬೆನ್ನೆಲುಬು ಅಂತ ತೋರಿಸೋದು ಯಾರು ಅಂತಂದ್ರೆ ಅಥವಾ ರೇಡಿಯೋ ಆ ಕೆಲಸ ಮಾಡ್ತಾ ಇದೆ. ಕೃಷಿ ವಿಜ್ಞಾನಿಗಳಿಂದ ಅನೇಕ ಮಾಹಿತಿಗಳನ್ನ, ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಬೆಳೆಗಳನ್ನ ಯಾವ್ಯಾವ ಮಣ್ಣಿಗೆ ಯಾವ್ಯಾವ ಬೆಳೆಗಳನ್ನ ಹಾಕಿದ್ರೆ ಸೂಕ್ತ ಅನ್ನೋ ಮಾಹಿತಿ ನಿಜವಾಗ್ಲೂ ನನಗನ್ಸುತ್ತೆ ರೈತನಿಗೆ ಸ್ವಲ್ಪ ಓದು ಬೇಕೇ ಬೇಕು. ಇವತ್ತಿನ ದಿವಸಕ್ಕೆ ರೈತ ಚೆನ್ನಾಗಿ ಬೆಳಿಬೇಕು, ರೈತ ಆರ್ಥಿಕ ಸಬಲನತೆ ಆಗ್ಬೇಕಂದ್ರೆ ರೈತನಿಗೂ ಶಿಕ್ಷಣ ಅಗತ್ಯ ಅಂತ ನನಗೆ ಅನಿಸುತ್ತೆ. ಅನೇಕ ರೈತರು ಇದರಿಂದ ಪ್ರೇರಣೆಯಾಗಿರ್ತಕ್ಕಂಥದ್ದಿದೆ. ನಾನು ಕೂಡ ಈ ಕಾರ್ಯಕ್ರಮದಿಂದ ಪ್ರೇರಣೆಯಾಗಿನೇ ತುಸು ತೋಟಗಾರಿಕೆಯ ಬೆಳೆಗಳನ್ನು ಬೆಳೀತಕ್ಕಂಥದ್ದಿದೆ. ನಾನು ರೇಡಿಯೋ ಕಾರ್ಯಕ್ರಮಗಳನ್ನು ಯಾವತ್ತೂ ಅಭಿನಂದಿಸ್ತೇನೆ, ನಮಸ್ಕರಿಸಿ ಇವತ್ತು ಆಚರಣೆ ಮಾಡ್ತಕ್ಕಂಥ ರೇಡಿಯೋ ರೈತ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಎಲಿಗಾರ್, ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥ. ಪ್ರತಿ ವರ್ಷದಂತೆ ಈ ವರ್ಷಕ್ಕೊಂದು ರೇಡಿಯೋ ರೈತರ ದಿನಾಚರಣೆಯನ್ನ ನಾವು ಸಂಭ್ರಮದಿಂದ ಆಚರಿಸ್ತಾ ಬಂದಿದ್ದೇವೆ. ನಿಮ್ಗೆಲ್ಲ ಗೊತ್ತಿರಬಹುದು, ರೇಡಿಯೋ ಒಂದು ನಂಬಲರ್ಹ ಮತ್ತು ಪ್ರಬಲ ಸಂವಹನ ಮಾಧ್ಯಮ ಅಂದ್ರೆ ತಪ್ಪಾಗಲಾರದು. ರೇಡಿಯೋ ಇವತ್ತಿಗೆ ಹಳೇದನ್ಸಬಹುದು ಈಗಿನ ಕಾಲಕ್ಕೆ, ಆದ್ರಿಗೂ ಇಂದಿಗೂ ಸಹಿತ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಒಂದು ಜನರಿಗೆ ತಲುಪುವ ಒಂದು ಪ್ರಬಲ ಮಾಧ್ಯಮವಾಗಿದೆ ಅಂತ ಹೇಳ್ಬೋದಾಗಿದೆ. ಇಂದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಮುಂತಾದ ಒಂದು ಯುಗದಲ್ಲಿ ಸಹಿತ ರೇಡಿಯೋ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಬಂದಿದೆ. ರೇಡಿಯೋ ಎಲ್ಲಾ ಜನರ ಕೈಗೆಟಕುವ ಒಂದು ಮೂಲೆ ಮೂಲೆಯಲ್ಲಿರುವ ಒಂದು ಸಣ್ಣ ಹಳ್ಳಿಗಳಿಗೂ ತಲುಪುವ ಒಂದು ಸಾಧನವಾಗಿದೆ ಅಂದರೆ ಅದು ತಪ್ಪಾಗಲಾರದು. ಈ ಒಂದು ವಿಶೇಷದಿಂದಂದು ಕೃಷಿ ವಿಜ್ಞಾನ ಕೇಂದ್ರಗಳು ಕೆವಿಕೆ ಅಂತಲೇ ಒಂದು ರೈತರಲ್ಲಿ ಜನಪ್ರಿಯತೆಯನ್ನು ಪಡೆದಿವೆ. ಈ ಒಂದು ಕೆವಿಕೆಗಳು ರೇಡಿಯೋವನ್ನು ಕೃಷಿ ಅಭಿವೃದ್ಧಿಗೆ ಉಪಯೋಗಿಸಿಕೊಂಡಿವೆ. ಇವತ್ತು ಕೆವಿಕೆಗಳು ಪ್ರತಿ ಜಿಲ್ಲೆಯಲ್ಲಿ ಒಂದು ಕೆವಿಕೆಗಳಿದ್ದು ಇವತ್ತು ರೈತರಿಗೆ ಬೇಕಾದಂಥ ಆಧುನಿಕ ಮತ್ತು ವೈಜ್ಞಾನಿಕ ಕೃಷಿ ತಂತ್ರಜ್ಞಾನಗಳನ್ನು ಪ್ರಯೋಗಾಲಯದಿಂದ ರೈತರ ಮನೆ ಬಾಗಿಲುಗಳಿಗೆ ಅಥವಾ ಹೊಲಗಳಿಗೆ ತಲುಪಿಸಲು ರೇಡಿಯೋ ಒಂದು ಸಾಕಷ್ಟು ಒಂದು ಕೊಡುಗೆಯನ್ನು ನೀಡಿದೆ ಅಂದರೆ ನಮಗೆ ಅತಿಶಯೋಕ್ತಿ ಅನಿಸಲಾರದು. ಕೆವಿಕೆ ಉದ್ದೇಶ ಏನಪ್ಪ ಅಂತಂದರೆ ರೈತರಿಗೆ ಆಧುನಿಕ ಮತ್ತು ಕೃಷಿ ಪದ್ಧತಿಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸೋದ ಒಂದು ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ರೇಡಿಯೋ ಯಾವ ಥರ ಒಂದು ಜೋಡಿಯಾಗಿದೆ ಅಂದರೆ ಈ ರೇಡಿಯೋ ಕೃಷಿ ವಿಜ್ಞಾನಿಗಳು ಮತ್ತು ರೈತರ ನಡುವೆ ಸಂಪರ್ಕ ಸೇತುವೆಯಾಗಿ ಒಂದು ಕೆಲಸವನ್ನು ಮಾಡ್ತಿದೆ ಅಂತಂದರೆ ಒಂದು ತಪ್ಪಾಗಲಾರದು ಅಂತ ಅಂದ್ಕೊಂಡಿದ್ದೀನಿ. ರೇಡಿಯೋ ಮುಖಾಂತರ ಕೃಷಿ ವಿಜ್ಞಾನಿಗಳು ಈ ಏನು ಒಂದು ರೈತರಿಗೆ ಬೇಕಾದಂಥ ಹೊಸ ಹೊಸ ಬೀಜ ತಳಿಗಳ ಬಗ್ಗೆ ಇರ್ಬೋದು ಮತ್ತು ರೈತರ ಒಂದು ಬೆಳೆಗಳಿಗೆ ಬಾಸತಕ್ಕಂಥ ರೋಗ ಕೀಟಗಳ ಬಗ್ಗೆ ಇರ್ಬೋದು, ಮಣ್ಣಿನ ಸವಕಳಿ, ಮಣ್ಣಿನ ಆರೋಗ್ಯ, ಮಣ್ಣಿನ ಪರೀಕ್ಷೆ ಯಾವ ಥರ ಮಾಡಬೇಕಿರ್ಬೋದು, ನೀರು ಸಂರಕ್ಷಣೆ ಬಗ್ಗೆ ಇರ್ಬೋದು, ಮತ್ತು ಇಂದಿನ ದಿನಗಳಲ್ಲಿ ಬೇಕಾಗಿದ್ದಂಥ ಬಹುಮುಖ್ಯವಾದದ್ದು ಅಂದರೆ ಈಗ ರಾಸಾಯನಿಕ ಕೃಷಿಯಿಂದ ವಿಮುಖವಾಗಿ ಸಾವಯವ ಕೃಷಿ ಕಡೆ ಏನು ರೈತರು ಮುಖ ಮಾಡಿದ್ದಾರೆ, ಆ ಸಾವಯವ ಕೃಷಿ ಬಗ್ಗೆ ತಂತ್ರಜ್ಞಾನಗಳಿರ್ಬೋದು, ಹಲವಾರು ಹವಾಮಾನ ಆಧಾರಿತ ಕೃಷಿ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲು ಈ ಅನುಕೂಲವಾಗಿದೆ. ಇದರಿಂದ ಏನಪ್ಪ ಅಂದರೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ಮತ್ತು ಅವರ ಒಂದು ಏನು ರಿಸ್ಕ್ ಅಂತ ಏನು ಹೇಳ್ತಾರಲ್ಲ ಅಪಾಯವನ್ನು ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಗಳಿಸ್ಲಿಕ್ಕೂ ಈ ರೇಡಿಯೋ ಕಾರಣೀಕರ್ತ ಆಗಿದೆ. ಬರಗಾಲ ಇರ್ಬೋದು, ಅತಿವೃಷ್ಟಿ ಸಂದರ್ಭದಲ್ಲಿ ಸಹಿತ ಕೆವಿಕೆಗಳು ರೇಡಿಯೋ ಕೇಂದ್ರದ ಮುಖಾಂತರ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸುವುದರಿಂದ ಕೃಷಿ ಒಂದು ಏನು ನಡೀತೆ ಅಪಾಯಗಳು ಬರ್ತವೆ ಕೃಷಿಯಲ್ಲಿ, ಅದರಿಂದ ಮುಂಜಾಗ್ರತಾ ಕ್ರಮಗಳನ್ನ ರೈತರು ತೆಗೆದುಕೊಂಡು ತಮ್ಮ ಒಂದು ನಷ್ಟವನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳ್ಬೋದು. ಇನ್ನೊಂದೇ ಕೊಡುಗೆ ಅಂತಂದರೆ ರೇಡಿಯೋ ಮುಖಾಂತರ ಕೃಷಿಯಲ್ಲಿ ಯಶಸ್ಸು ಸಾಧಿಸಿದಂಥ ರೈತರು ಹಲವಾರು ಅಡೆತಡೆಗಳನ್ನ ಮುಗಿಸಿ ಯಶಸ್ಸು ಸಾಧಿಸಿದಂಥ ರೈತರ ಯಶೋಗಾಥೆಗಳನ್ನ

ಬೆಳೆಗೆ ಸೂಕ್ತವಾದ ಮಣ್ಣಿನ ರಸಸಾರವನ್ನು ಕಾಪಾಡುತ್ತದೆ. ಸಾವಯವ ಪದಾರ್ಥ ಅಥವಾ ಸೂಕ್ಷ್ಮಾಣುಜೀವಿಗಳಿಂದ ಮಣ್ಣಿನಲ್ಲಿರುವ ಕೆಲವು ರಾಸಾಯನಿಕಗಳಿಂದ ಆಂಟಿಬಯೋಟಿಕ್ಸ್ ಮತ್ತು ಫಿನಾಲಿಕ್ ಕಾಂಪೌಂಡ್ಗಳು ಬೆಳೆಗಳಿಗೆ ಕೆಲವು ರೋಗಗಳ ಬಾಧೆ ತಡೆದುಕೊಳ್ಳಲು ಅನುಕೂಲವಾಗುತ್ತದೆ. ಸಾವಯವ ವಸ್ತು ನೀರಲ್ಲಿ ಹಿಡಿದಿಟ್ಟುಕೊಂಡು ಸಾವಕಾಶವಾಗಿ ಸಸ್ಯಗಳಿಗೆ ಕೊಡುತ್ತಿರುತ್ತದೆ. ಸಾವಯವ ವಸ್ತು ಮಣ್ಣಿನ ಕಣಗಳನ್ನು ಸೇರಿಸಿ ಭದ್ರವಾಗಿರಲು ಸಹಾಯವಾಗುತ್ತದೆ ಮತ್ತು ಇದರಿಂದಲೇ ಹೆಚ್ಚಿನ ನೀರು ಬಸಿಯುವಂತಾಗಿ ಮಣ್ಣಿನ ಕೊರೆಯುವಿಕೆಯನ್ನು ತಡೆಯುತ್ತದೆ. ರೈತ ಬಾಂಧವರೇ, ಇದುವರೆಗೂ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಇದೀಗ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕಾಮನಬಿಲ್ಲು ಚಿತ್ರದ ಗೀತೆ. ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ್ನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಕದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಕದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿದ್ದುಳುವುದ ನವ ಬಿಡುವುದೇ ಇಲ್ಲ, ಬಿದ್ದುಳುವುದ ನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು, ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲಿ. ಜನ್ಮ